ಇದಕ್ಕೆ ಒಂದು ಹೆಕ್ಟೇರಿಗೆ ಎರಡೂವರೆ ಎಕರೆಗೆ ಸಸಿಗೋಸ್ಕರ 29,000 ರೂಪಾಯಿ ರೈತರಿಗೆ ಸಬ್ಸಿಡಿ ಸಿಗ್ತಿದ್ರೆ, ಒಂದು ಹೆಕ್ಟೇರಿಗೆ 3 ವರ್ಷ ಗೊಬ್ಬರ ಕೊಡ್ತೀವಿ ಕಂಪನಿಯಿಂದ. ಕಂಪನಿ ತಂದಲ್ರಿ, ಅದು ಗೌರ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಬ್ಸಿಡಿ ಸಿಗ್ತಿದ್ರೆ. ಮತ್ತೆ ಅದು ಗುಂಡಿ ತೋಡಕ್ಕ ಅದಕ್ಕೆಲ್ಲ ಇದು ರೈತರು ಮಾಡಬೇಕ್ರಿ. ಅದಕ್ಕೆ 2x2x2 ತಗ್ಗಬೇಕ್ರಿ. ಆಮೇಲೆ ನಾಟಿ ಮಾಡೋದು 3 ವರ್ಷ ನಂತರ ಇದಕ್ಕೆ ಹಣ್ಣು ಚಾಲು ಆಗ್ತೈತ್ರಿ. 30 ವರ್ಷ ಮಟ 12 ತಿಂಗಳ, ವರ್ಷಕ್ಕೆ 24 ಸಲ ಅದು ಹಾರ್ವೆಸ್ಟಿಂಗ್ ಆಗ್ತೈತ್ರಿ. ತಿಂಗಳ 2 ಸಲ ನಮ್ಮ ಕಲೆಕ್ಷನ್ ಸೆಂಟರ್ ಮಟ ರೈತರು ಅಲ್ಲಿ ಕೊಡ್ತಾರೆ, ಅಲ್ಲಿ ತೂಕ ಮಾಡಿ ಅವರ ಮಂತ್ಲಿ ಪೇಮೆಂಟ್ ಮಾಡ್ತೀವ್ರಿ. ಆನ್ಲೈನ್ ಪೇಮೆಂಟ್ ಕಲೆಕ್ಷನ್ ಸೆಂಟರ್ ಅಲ್ಲದೆ ತಾಲೂಕು ಮಟ್ಟದಲ್ಲಿ ಇರ್ತಾವ ಇಲ್ರಿ? ಈಗ ಒಂದು ಹಳ್ಳಿ ಐತ್ರಿ, ಅಲ್ಲಿ ಒಂದು 4-5 ಪ್ಲಾಟ್ 10 ಪ್ಲಾಟ್ ಇದ್ರೆ ಸರೌಂಡಿಂಗ್ ಒಂದು 5 ಕಿಲೋಮೀಟರ್ ಏರಿಯಾ ಒಳಗೆ ಸದ್ಯ ಕಲೆಕ್ಷನ್ ಸೆಂಟರ್ ಇಲ್ಲ. ನಾ ರೈತರ ತೋಟದಾಗ ಇಲ್ಲಾಂದ್ರೆ ಊರ ಒಳಗೆ ಹೋಗಿ ಅದು ಕಲೆಕ್ಷನ್ ಮಾಡ್ತೀವಿ. ಅಲ್ಲಿ ತಳಿ ಇದಾವ ಪಾಮ್ ಆಯಿಲ್ ಅಲ್ಲಿ? ಪಾಮ್ ಆಯಿಲ್ ಅಲ್ಲಿ ಹಾ ಟೆನೇರ ಅಂತ ಒಂದು ತಳಿ ಐತ್ರಿ, ಹೈಬ್ರಿಡ್ ತಳಿ ಐತ್ರಿ. ಎಷ್ಟು ಬರ್ತದ ಇಳುವರಿ ಚೆನ್ನಾಗಿ ಕೊಡುತ್ತ? ಒಂದು ವರ್ಷಕ್ಕೆ ರೀ ಒಂದು ಗಿಡ ಕಡಿಮೆ ಅಂದ್ರೆ ಒಂದು 300-350 ಕೆ ಜಿ ವರ್ಷಕ್ಕೆ ಇಳುವರಿ ಬರ್ತೈತಿ. ಒಂದು ಗಿಡ? ಒಂದು ಗಿಡಕ್ಕೆ ರೀ ಅಷ್ಟು ಕೆಪಾಸಿಟಿ ಐತ್ರಿ ಅಲ್ಲ ಗಿಡಕ್ಕೆ. ಅಂದ್ರೆ ದೊಡ್ಡದಾದಂಗಿಲ್ಲ ಒಂದ್ ಸ್ವಲ್ಪ ಅಲ್ಲ? ಹೌದ್ರಿ, ಒಂದು 6ನೇ ವರ್ಷದಿಂದ ಅಷ್ಟು ಇಳುವರಿ ಕೊಡಕ್ಕೆ. ಹೌದ್ರಿ, 30 ವರ್ಷ ಮಟ್ಟ ಅಷ್ಟು ಸಿಗ್ತೈತ್ರಿ. ಹಂಗಾದ್ರೆ ನೀವು ಮರಳಿ ಕೊಂಡ್ಕೊಳ್ತೀರಲ್ಲ, ಯಾವ ರೇಟ್ ಅಲ್ಲಿ? ಫಿಕ್ಸ್ ರೇಟ್ ಐತ್ರಿ. ಕಚ್ಚಾ ಎಣ್ಣೆ ಇರ್ತಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲ್ರಿ, ಕಚ್ಚಾ ಎಣ್ಣೆದ 12% ಈ ಹಣ್ಣಿಗೆ ರೇಟ್ ಸಿಗ್ತಿದ್ರಿ. ಒಂದೇ ಇಂಥ ಬೆಳೆ ಐತ್ರಿ, ಅದು ಫಿಕ್ಸ್ ರೇಟ್ ಇದ್ದೈತ್ರಿ. ಮತ್ತು ಇದು ಗೌರ್ಮೆಂಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್ನೂ ಐತ್ರಿ. ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ 12,000 ಇತ್ತು ಮೊದಲು, ಈಗ 17,000 ಮಟ ರೇಟ್ ಹೋಗಿದ್ರಿ. ಒಂದು ಕ್ವಿಂಟಲ್ಗೆ, ಒಂದು ಟನ್ಗೆ ಈಗ ಸದ್ಯ 15,000 ಐತ್ರಿ. ಎಷ್ಟು ಟನ್ ಬೆಳಿಬೋದು ಒಂದು ಎಕರೆಗೆ? ಒಂದು ಎಕರೆಗೆ ಕಡಿಮೆ ಅಂದರೆ 10-18 ಟನ್ ಮಟನ ಬೆಳೆಸ್ಬೋದ್ರಿ. ಹಂಗಾದ್ರೆ ಮಧ್ಯೆ ಜಾಗ ಇರುತ್ತೆ 9 ಮೀಟರ್ 9 ಮೀಟರ್? ಹೌದ್ರಿ, 3 ವರ್ಷ ಮಟ ಅಂತರ ಬೆಳೆ ಮಾಡ್ಬೋದ್ರಿ. 3 ವರ್ಷ ನಂತರ ಅಂತರ ಬೆಳೆ ಬಂದ್ ಮಾಡ್ಬೇಕ್ರಿ. ಆಮೇಲೆ 10 ವರ್ಷದಿಂದ ಸೈಡ್ ಒಳಗೆ ಯಾವ ಬರ್ತೈತ್ರಿ, ಯಾವುದು ಮಸಾಲೆ ಪೀಕ್ ಇರ್ತಿತ್ತಲ್ಲ ಅದು ಬೆಳೆಸ್ಬೋದ್ರಿ. ಕರಿಮೆಣಸ ಕೋಕ್ ಅಂತ ಸೈಡ್ ಒಳಗೆ ಬರೋ ಅಂತ ಬೆಳೆ ಬೆಳೆಸ್ಬೋದ್ರಿ. ಅದ್ರಾಗ ನೆರಳಿನಲ್ಲಿ ಬೆಳೆಯುವಂತ ಯಾವುದೇ ಬೆಳೆಯನ್ನ ಬೆಳಿಬಹುದು? ಹೌದು ಸರ್. ತರಕಾರಿ ಆಗ್ಬೋದು ಅಥವಾ ಹಣ್ಣಿನ ಬೆಳೆ ಆಗ್ಬೋದು, ಬೇಕಾದ ಬಂದ್ರೆ ಅಷ್ಟು ಅವನ್ನು ಕೂಡ ಹಾಕ್ಬೋದು. ಇಲ್ರಿ ಸರ್, ಅದು ಸೆಡ್ ಅಂದ್ರೆ ಮಸಾಲೆ ಕೋಕ ಇಷ್ಟ ರೀ, ಯಾಕಂದ್ರೆ ಅದ್ರ ಒಳಗ ಪ್ರತಿ ವರ್ಷ ನೆಗಲ ಹೊಡಿಬಾರ್ದು, ಯಾಕಂದ್ರೆ ಬೇರೆ ಮೇಲೆ ಇರ್ತೈತ್ರಿ, ಅದು ಕಟ್ ಮಾಡಬಾರ್ದು. ಅದ್ರ ಸಲುವಾಗ ಒಂದ ಟೈಮ್ ನಾ ಪ್ಲಾಂಟೇಶನ್ ಮಾಡಿದಂದ್ರೆ ಅದು ಒಂದು 10-20 ವರ್ಷ ಯಾವ ಬೆಳೆ ಬರ್ತಿತ್ತಲ್ಲ ಆ ಬೆಳೆಸಬಹುದು. ಮಧ್ಯೆ ಬೆಳೆಯೋದು ಒಂದ್ ಸ್ವಲ್ಪ ಕಷ್ಟನೇ ಅಲ್ಲ? ಹೌದ್ರಿ, ಯಾಕಂದ್ರೆ ಇದಕ್ಕೆ ಚಲೋ ಇನ್ಕಮ್ ಬಂದ್ರೆ ನಡಕ್ ಮಾಡೋದು ಅವಶ್ಯಕತೆನೇ ಇಲ್ರಿ. ಮತ್ತೆ ವರ್ಷ ವರ್ಷ ಇನ್ಕಮ್ ಹೆಚ್ಚಾಕೊಂತ ಹೋಗೋದು ಹಂಗೇನ್ ಆಗುತ್ತ? ಹೌದ್ರಿ, ರೇಟ್ ಮೇಲೆ ಐತ್ರಿ, ಯಾಕಂದ್ರೆ ಇದು ಲಿಮಿಟ್ 1 ಎಕರೆ 10-18 ಟನ್ ಮಟನ ತೆಗಿಬಹುದ್ರಿ. ಎವರೇಜ್ ಒಂದು 12 ಟನ್ ಎವರೇಜ್ ಬಂದಂದ್ರೆ ರೇಟ್ ಹೆಚ್ಚಾಕೊಂತ ಹೋಗಿದಂದ್ರೆ ನಮ್ ಇನ್ಕಮ್ ಹೆಚ್ಚು ಎಕ್ಸ್ಟ್ರಾ ಆಗ್ತೈತ್ರಿ. ಯಾಕಂದ್ರೆ ನೀವು ರೇಟ್ ಮುಂಚೆನ ಫಿಕ್ಸ್ ಮಾಡ್ಬಿಡ್ತೀವಿ, ನೀವು 12 ರೂಪಾಯಿ ಕೆ ಜಿ ಇಲ್ಲ ಹಾಗೇನೇ ಇಲ್ರಿ. ಕಚ್ಚಾ ಹಣ್ಣು ಇರ್ತಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ, ಆ ಥರ 12% ಈ ಹಣ್ಣಿಗೆ ರೇಟ್ ಸಿಗ್ತೈತ್ರಿ. ಈಗ 2005 ಒಳಗೆ ಕಡಿಮೆನೂ ಆಗಿಯಂಗಿಲ್ರಿ. ಎಷ್ಟು ಉತ್ಪಾದನೆ ಆಗ್ತಾ ಇದೆ ನಿಮ್ಮ ಕಂಪ್ನಿಗೆ? ಇಂಥ ಒಂದು 3-4 ಕಂಪ್ನಿಗೆ ಸರ್ಕಾರ ಗುರುತಿಸಿ ಅವ್ರ ಮೂಲಕ ಇದು ಎಲ್ಲ ಚಟುವಟಿಕೆ ಮಾಡುವಂಗೆ ನೋಡ್ಕೊಂಡಿದೆ, ಹೌದಲ್ಲ? ನೀವು ಈ ಕಚ್ಚಾ ಹಣ್ಣನ್ನು ತಗೊಂಡು ಹೋಗಿ ಆ ನಂತರ ನೀವು ಎಣ್ಣೆ ತೆಗಿತಿರಲ್ಲ, ಹೇಗೆ ಅನಿಸ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ? ನಮ್ಮ ಈಗ ಸದ್ಯ ಕರ್ನಾಟಕ ಒಳಗೆ ಸ್ವಲ್ಪ ಕಡಿಮೆ ಐತ್ರಿ, ಆಂಧ್ರ ಒಳಗೆ ಭಾಳ ಇಳುವರಿ ಬರ್ತೈತ್ರಿ, ಯಾಕಂದ್ರೆ ಅಲ್ಲಿ ರೈತರು ಭಾಳ ಅದಾರ, ಅಲ್ಲೇ ಹಣ್ಣು ಹೆಚ್ಚು ಬರೋದು ಹಾಗೇನಿಲ್ರಿ. ಸೇಮ್ ಕರ್ನಾಟಕ ಆಂಧ್ರ ಸೇಮ್ ಬರ್ತಿದ್ರು, ಯಾಕಂದ್ರೆ ಅಲ್ಲೇ ಫಾರ್ಮರ್ ಹೆಚ್ಚದಾರ, ಪ್ಲಾಂಟೇಶನ್ ಭಾಳ ಆಗೈತ್ರಿ ಆಂಧ್ರ ಒಳಗೆ. ಕರ್ನಾಟಕ ಒಳಗೆ ಈಗ ಬೆಳಗಾವಿ ಡಿಸ್ಟಿಕ್, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ 8 ಡಿಸ್ಟಿಕ್ ಒಳಗೆ ಈ ಪ್ಲಾಂಟೇಶನ್ ಚಾಲು ಐತ್ರಿ. ಈಗ ಬೆಳಗಾವಿ ಡಿಸ್ಟಿಕ್ದ ಒಂದು ವರ್ಷಕ್ಕೆ 3,500 ಮಟ ಹಣ್ಣು ಸಪ್ಲೈ ಮಾಡ್ತೀರಿ. ಕ್ಷೇತ್ರ ಪ್ರತಿ ವರ್ಷ ಜಾಸ್ತಿ ಹಾಕೊಂತ ಹೋಗ್ತಾ ಇದೆಯಾ? ಹೌದ್ರಿ, ಪ್ರತಿ ವರ್ಷ ರೈತರಿಗೆ ಮಾಹಿತಿ ಕೊಟ್ಟು ಅದು ಪ್ಲಾಂಟೇಶನ್ ಮಾಡಿಸ್ತೀವ್ರಿ. ಒಂದ್ಸರಿ ನಾವು ಪ್ಲಾಂಟೇಶನ್ ಮಾಡಿದ್ವಿ, ಆ ನಂತರ ಒಂದ್ ಸ್ವಲ್ಪ ನೀರಾವರಿ ಅವನ್ನೆಲ್ಲಾನು ಸೌಲಭ್ಯವನ್ನ ಒದಗಿಸಿದ್ವಿ, ಅದನ್ನ ಬಿಟ್ಟು ಮತ್ತೇನ್ರ ಕೆಲಸ ಇರುತ್ತೆ ರೈತರದಲ್ಲಿ? ರೈತರ ನೋಡ್ರಿ, ಈಗ ಪ್ಲಾಂಟೇಶನ್ ಆದ ಬಳಿಕ ವರ್ಷಕ್ಕೆ ಕಡಿಮೆ ಅಂದರೆ ಒಂದು 4 ಸಲ ರಾಸಾಯನಿಕ ಗೊಬ್ಬರ, ನಿಮ್ಮ ಕುಟ್ಟಿಗೆ ಗೊಬ್ಬರ, ಆರ್ಗ್ಯಾನಿಕ್ ಗೊಬ್ಬರ ಇದನ್ನ ಹಾಕಬೇಕ್ರಿ. ಆಮೇಲೆ ತಿಂಗಳ 2 ಸಲ ಹಣ್ಣು ಕಟಾವಣೆ ಮಾಡಬೇಕು. ಇಷ್ಟೇ ಕೆಲಸ ರೀ, ಬೇರೆ ಕೆಲಸ. ಮತ್ತು ನಾವು ನೀರು ಗೊಬ್ಬರ ಹಾಕ್ತೀವಿ ಅಂದರೆ ಹುಲ್ಲು ಬರ್ತೈತ್ರಿ, ಅದು ಕಳೆನಾಶಕ ಸ್ಪ್ರೇ ಮಾಡಿ ನಾವು ಅದು ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ಏನು ರೋಗ ಇಲ್ಲ, ಒಂದು ಹನಿ ಪೆಸ್ಟಿಸೈಡ್ ಹೊಡೆಯೋದು ಅವಶ್ಯಕತೆ ಇಲ್ಲ, ಕಳೆತನ ಆಗಂಗಿಲ್ಲ. ಬರೀ ಸ್ವಲ್ಪ ಪಕ್ಷಿ ಅಷ್ಟೇ ತಿನ್ಬೋದ್ರಿ, ಅದು ಒಂದು 2 ಹಣ್ಣು ತೊಗೊಂಡು ಹೋಗ್ತಾರೆ. ಕಮಿಷನ್ ಯಾರು ಏಜೆಂಟ್ ಇಲ್ಲ, ಏನೂ ಇಲ್ಲ. ರೈತರಿಗೆ ಒಂದು ಅನುಕೂಲ ಐತ್ರಿ. ಜೇನು ಅಲ್ಲೇನು ಸಾಕಾಣಿಕೆ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ಬೋದ ಇಳುವರಿ? ಇಲ್ರಿ, ಪರಾಗಸ್ಪರ್ಶ ಮಾಡೋದು ಅದೇನು ಬೇಕಾಗಿಲ್ಲ. ಇಲ್ಲ ಇಲ್ಲ, ಅದ್ರ ಮೇಲೆ ವಿವಿಲ್ ಅಂತ ಒಂದು ಕೀಟಕ ಇರ್ತಾವ್ರಿ, ಇದೇ ಗಿಡ ಮೇಲೆ. ಬೇರೆ ಗಿಡ ಮೇಲೆ ಯಾವುದು ಇರಂಗಿಲ್ರಿ. ಅದು ಈ ಆಯಿಲ್ ಪಾಮ್ ಒಳಗನ ವಿವಿಲ್ಸ್ ಅಂತ ಸಣ್ಣ ಕೀಟಕ ಇರ್ತಾವ್ರಿ, ಅದ್ರನ್ನೇ ಪರಾಗಸ್ಪರ್ಶ ಆಗ್ತಿದ್ರೆ ತಾನೇ ಮಾಡ್ಕೊಳುತ್ತೆ. ಹೌದು, ಸೆಲ್ಫ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಮತ್ತು ಮೇಲ್ ಫ್ಲವರ್ ಫಿಮೇಲ್ ಫ್ಲವರ್ ಒಂದೇ ಗಿಡ ಮೇಲೆ ಬರ್ತಿತ್ರಿ. ಹಾಗಾಗಿ ಅಲ್ಲಿ ಇಳುವರಿ ಹೆಚ್ಚು ಮಾಡಲಿಕ್ಕೆ ಬೇರೆ ಕೀಟಗಳ ಅಥವಾ ಜೇನು ಹುಳುಗಳ ಅವಶ್ಯಕತೆ ಇಲ್ಲ? ಇಲ್ಲ ಇಲ್ಲ, ಆಯಿಲ್ ಪಾಮ್ ಮೇಲೆ ವಿವಿಲ್ ಇರ್ತಿದ್ರೆ ಅದೇ ಸ್ವಂತ ಸೆಲ್ಫ್ ಪಾಲಿನೇಷನ್ ಮಾಡ್ಕೊಂಡು ಹೋಗ್ತೈತ್ರಿ. ಎಣ್ಣೆ ಪ್ರಮಾಣ ಎಷ್ಟು ಬರ್ತದೆ? ಇದು 1 ಕ್ವಿಂಟಲ್ ನಾವು ಹಣ್ಣನ್ನು ಬಿಡಿಸಿರ್ವಿ, ಅದನ್ನ ಆಯಿಲ್ ತಯಾರು ಮಾಡಿದ್ವಿ ಅಂದರೆ 1 ಕ್ವಿಂಟಲ್ನ ಹಣ್ಣು ತೆಗೆಸಿದ್ರೆ ಇದರ ಒಳಗಡೆ 16-18% ಆಯಿಲ್ ಸಿಗ್ತೈತ್ರಿ. ಸಿಗುತ್ತೆ, ಅದು ಹೆಚ್ಚು ಕಡಿಮೆ ಆಗುತ್ತಾ ಒಂದೊಂದು ಪ್ರದೇಶದಿಂದ? ಹೆಚ್ಚು ಕಡಿಮೆ ಆಗ್ತೈತ್ರಿ, ಯಾಕಂದ್ರೆ ಅದು ಪ್ರೊಸೆಸಿಂಗ್ ಟೈಮ್ ಐತಲ್ಲ, ಅಷ್ಟೇ. ಒಂದು 3 ದಿವಸ ಒಳಗೆ ಪ್ರೊಸೆಸಿಂಗ್ ಆಗಿದೆ ಅಂದರೆ ನಮಗೆ ಚಲೋ ಪರ್ಸೆಂಟೇಜ್ ಬರ್ತೈತ್ರಿ. ಲೇಟ್ ಆಗಿದ್ದಂದ್ರೆ ಸ್ವಲ್ಪ ಕಡಿಮೆ ಆಗ್ಬೋದ್ರಿ. ಅದನ್ನ ಕಟಾವ್ ಮಾಡಿದ ತಕ್ಷಣ ಮಾರಾಟ ಮಾಡಬೇಕು ಅಥವಾ 1 ವಾರ ಬಿಟ್ಟರು ನಡೆಯುತ್ತೆ? ಇಲ್ರಿ, ಈಗ ಇವತ್ತು ಕಟಿಂಗ್ ಮಾಡಿದ್ದಂದ್ರೆ 3ನೇ ದಿವಸ ಮಟ್ಟ ನಾ ಇಡಬಹುದ್ರಿ, ಆಮೇಲೆ ಪ್ರೊಸೆಸಿಂಗ್ ಆಗ್ಬೇಕು. ಮತ್ತೆ 1ದೇ ದಿವಸ ಮಾಡಿದ್ರೆ ಅದು ಚಲೋ ರೀ, ಅದು ಬೆಟರ್ ಆಗ್ತದೆ. ಫ್ರೆಶ್ ಇದ್ರೆ ಬೆಸ್ಟ್. ಹೌದು, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಫ್ಯಾಕ್ಟ್ರಿ ಮಟ್ಟ ತಗೊಂಡು ಹೋಗಲಿ ನಮಗೆ 1-2-3 ದಿವಸ ಬೇಕ್ರಿ. ಈಗ 1 ಎಕರೆ ಹಣ್ಣು ಬಿಡಿಸ್ಲಿಕ್ಕೆ ಎಷ್ಟು ಆಳು ಬೇಕಾಗಬಹುದು ಕಟಾವ್ ಮಾಡ್ಲಿಕ್ಕೆ? ಅದು ಹಾರ್ವೆಸ್ಟಿಂಗ್ ಚಲೋ ಮಾಡೋರು ಆಳು ಇದ್ರೆ 1 ತಾಸಿನಾಗ 1 ಟನ್ ಕಟಾವಣಿ ಮಾಡಬಹುದು. ಒಬ್ರೆ? ಒಬ್ರೆ. ಮತ್ತೆ 5 ಎಕರೆ 1 ಮನುಷ್ಯ ಮೇಂಟೆನೆನ್ಸ್ ಮಾಡಬಹುದು ಆಯಿಲ್ ಪಾಮ್. ಇದ್ರಾಗ ಲೇಬರ್ ಕಡಿಮೆ ಅಂದ್ರೆ ಅದು ಪೂರ್ತಿ ಹಣ್ಣಿನ ಗೊಂಚಲನ ಇರುತ್ತೆ. ಅಲ್ವಾ? ಹೌದ್ರಿ, ಗೊಂಚಲನ ಕಟ್ ಮಾಡಿ ಸ್ಟಾರ್ಟಿಂಗ್ ದಾಗ ಒಂದು 5 ಕಿಲೋದಿಂದ 60-90 ಕಿಲೋಮೀಟರ್ ಒಂದೊಂದು ಗೊಂಚಲು ಬರ್ತೈತ್ರಿ. ಆ ಗೊಂಚಲ ಸಕಟ್ ತೂಕ ಆಗ್ತೈತ್ರಿ. ನಿಮ್ ಕೊಡೋದು ಹಂಗೇನೆ ಗೊಂಚಲ ಇದ್ದ ಗೊಂಚಲನ್ನು ಕೊಡಬಹುದು. ಮತ್ತೆ ರೈತರಿಗೆ ಲಾಭದಾಯಕನ ಇದು? ಹೌದ್ರಿ, ಇದ್ರಾಗ ಬೆಳೆ ಹಾನಿ ಇಲ್ಲ, ಲೇಬರ್ ಕಡಿಮೆ ಆಗ್ತೈತ್ರಿ. ಫಿಕ್ಸ್ ರೇಟ್ ರೀ, ಆನ್ಲೈನ್ ಪೇಮೆಂಟ್, ಪ್ರತಿ ತಿಂಗಳ ದುಡ್ಡು ಬರೋದಂದ ಒಂದು ಬೆಳೆ ಇದ್ರಿ ಇದು. ಅದರ ಸಲುವಾಗಿ ರೈತರು ಸಮಾಧಾನ ಅದಾರೆ, ರೈತರೇ ಖುಷಿ ಪಡಿ ಇದು ಚಲೋ ಮೇಂಟೆನೆನ್ಸ್ ಮಾಡ್ತಾರೆ. ಆಯಿಲ್ ಎಷ್ಟು ರೇಟ್ನಲ್ಲಿ ಮಾರ್ತೀರಿ ಇದನ್ನ? ಆಯಿಲ್ನ ಫಿಲ್ಟರ್ ಮಾಡಂಗಿಲ್ರಿ, ನಾ ಕಚ್ಚಾ ಎಣ್ಣೆ ರುಚಿ ಸೋಯಾ ಅಂತ ಈ ಕಂಪನಿ ಐತಲ್ಲ ಅವರಿಗೆ ಕೊಡ್ತೀವಿ. ಕಂಪನಿ ಬೇರೆ ಕಂಪನಿ ಮೂಲಕ ಮಾರಾಟ? ಹೌದ್ರಿ, ಫಿಲ್ಟರ್ ಪ್ರೊಸೆಸಿಂಗ್ ನಮ್ಮ ಕಡೆ ಇಲ್ರಿ, ಬೇರೆ ಕಂಪ್ನಿ ಕೊಡ್ತೀವಿ. ನೀವು ಕೊಟ್ಟಂತ ಆಯಿಲ್ ಅಲ್ಲಿ ಏನ್ರ ಮತ್ತೆ ಮಿಕ್ಸ್ ಆಗ್ತದ ಹಂಗೇನ್ರ ಅಕ್ಕವ ಅಥವಾ ಪ್ಯೂರ್ ಇರ್ತದ ಹೇಗೆ? ಆಯಿಲ್ ಒಳಗೆ ಮಿಕ್ಸ್ ಮಾಡೋದೇನು ಇಲ್ರಿ, ಇದು ನ್ಯಾಚುರಲಿ ಆಯಿಲ್ ರೀ. ಇಲ್ಲಿ ನೀವು ಕೊಡೋದು ನ್ಯಾಚುರಲ್? ಹೌದ್ರಿ. ಅಲ್ಲಿ ಕಂಪನಿ ಅವ್ರು ಮಾಡೋದು, ಅವರ ಬಿಸ್ನೆಸ್ ಮಾಡೋರು ಏನ್ ಮಾಡ್ತಾರೆ ಅದನ್ನ ಗೊತ್ತಿಲ್ಲ. ಆಯಿಲ್ ಪಾಮನ್ನು ಬೇರೆ ಆಯಿಲ್ ಒಳಗೆ ಮಿಕ್ಸ್ ಮಾಡ್ತಾರೆ. ಅದೇ ಅದೇ, ಸ್ವಲ್ಪ ರೇಟ್ ಚೀಪ್ ಐತಲ್ಲ ಆಯಿಲ್ ಪಾಮ್. ಅದ್ರ ಸಲ ಪಾಮ್ ಆಯಿಲ್ ಅನ್ನ ಬೇರೆ ಆಯಿಲ್ಗೆ ಮಿಕ್ಸ್ ಮಾಡ್ತಾರೆ. ಪಾಮ್ ಆಯಿಲ್ ಮಿಕ್ಸ್ ಮಾಡಲಿ, ಬೇರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಬೇರೆ ಎಣ್ಣೆಯನ್ನು ಮಿಕ್ಸ್ ಮಾಡೋದು ಡೇಂಜರ್ ಅಲ್ಲ ಹಂಗೇನು ಅಕ್ಕವ? ಇಲ್ಲ, ಮಿಕ್ಸ್ ಮಾಡಿದಂದ್ರೆ ಆಗ್ಬೋದು. ಮಿಕ್ಸ್ ಆಗುತ್ತಾ ಅಂತ? ಮಿಕ್ಸ್ ಅದು ಬಿಸ್ನೆಸ್, ಅವರು ಬಿಸ್ನೆಸ್ ಮ್ಯಾಲ್ರಿ ಅದು, ಅದು ಹಿಂಗೆ ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲ, ಒಟ್ಟಾರೆ ಏನು ಹೇಳ್ತೀರಿ ಅಂತ ಒಂದು ಆಯಿಲ್ ಪಾಮ್ ಬೆಳೆ ಮತ್ತು ರೈತರ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು ಅಂತೇಳಿ ನಿಮ್ಗೆ ಅನ್ಸುತ್ತಾ? ಹೌದು ರೀ, 100%. ಯಾಕಂದ್ರೆ ನಮ್ಮಲ್ಲಿ ಅಡಿಕೆಗೆ ಮನಸ್ಸೋತಿದ್ದಾರೆ ಜನ, ಮತ್ತೆ ಮೆಣಸು ಆ ಬೆಳೆಯನ್ನು ಕೂಡ ನಮಗೆ 100,000 ರೂಪಾಯಿ ತರುತ್ತೆ ಅಂತೇಳಿ ಅನ್ಕೊಂಡಿದ್ದಾರೆ. ಅದರ ಪರ್ಯಾಯವಾಗಿ ನಾವು ಈ ಆಯಿಲ್ ಪಾಮ್ ಬೆಳೆಯನ್ನು ಆಯ್ಕೆ ಮಾಡ್ಕೋಬಹುದು ಅಂತೇಳಿ ಅನ್ಸುತ್ತೆ. ಹೌದ್ರಿ, ಇದು ಲಾಭದಾಯಕ ಬೆಳೆ ರೀ, ಎಲ್ಲ ರೈತನು ಬೆಳೆಸು ಅಂತ ಬೆಳೆ ಐತ್ರಿ ಪಾಮ್. ಎಲ್ಲ ರೈತರಿಗೆ ಸ್ವಲ್ಪ ಪ್ಲಾಂಟೇಶನ್ ಮಾಡಿದ್ರೆ ಒಳ್ಳೇದ್ರಿ. ಅಂದ್ರೆ ನಾವು ಒಂದೇ ಅಡಿಕೆ ಅಥವಾ ಒಂದೇ ಪಾಮ್ ಆಯಿಲ್ ಅಥವಾ ಬೇರೆ ಯಾವುದೋ ಒಂದು ಸಿಂಗಲ್ ಬೆಳೆ ಬೆಳೆಯೋದಕ್ಕಿಂತ ಬೆಳೆ ವೈವಿಧ್ಯತೆ ಇದ್ದಷ್ಟು ಒಳ್ಳೇದು. ಹೌದು ಸರ್. ಅಲ್ಲ? ಹೌದು, ಒಳ್ಳೇದು. ಶ್ಯಾಮ್ ಚೌಗುಲೆ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ, ಧನ್ಯವಾದ.

ಸ್ವಲ್ಪ ದೊಡ್ಡದಾದ್ಮೇಲೆ ನಿಮ್ಗೆ ಮಧ್ಯೆ ರೆಂಟಿ ಹೊಡಿಯೋದು ಕಷ್ಟ ಆಗತ್ತಾ? ಈಗ ಒಂದೆರಡು ಸತಿ ರೆಂಟಿ ಹೊಡಿತೀವ್ರಿ ಸರ್, ನಾವು ಸಣ್ಣ ಇರ್ತಾವಾಗ ಹೊಡಿತೀವ್ರಿ, ಆಮೇಲೆ ಏನು ಮುಂದಕ್ಕೆ ಏನು ಹೊಡಿಯಂಗಿಲ್ಲರಿ ಸರ್. ಬೇಕಾಗಿಲ್ಲ? ಬೇಕಾಗಿಲ್ಲರಿ ಸರ್. ಅದು ಗೋವಿನ ಜೋಳ ಹೇಗೆ ಬೆಳೆಯುತ್ತೆ, ಇದೇನು ತೊಂದರೆ ಮಾಡುತ್ತೋ ಅಥವಾ? ಇಲ್ಲ ರೀ ಸರ್, ತೊಂದರೆ ಮಾಡಲ್ಲ. ಗೋವಿನ ಜೋಳ ಅಂದರೆ ಅದಕ್ಕೆ 5 ಫೂಟ್ ಡಿಸ್ಟೆನ್ಸ್ ಇಟ್ಟಿವ್ರಿ ನಾವು ಸರ್. ಆ ಗೋವಿನ ಜೋಳದ ಒಂದು 4 ಸಾಲ ಹಾಕಿದ್ರೆ ಇದೊಂದು 5 ಸಾಲ ಹಾಕಿದ್ದೀವ್ರಿ ಸರ್, ಅದರೊಳಗಡೆ ಇದು ಮಾಡಿದೀವ್ರಿ ಸರ್ ನಾವು. ಹೌದು ಸರ್. ಈ ರೀತಿ ಬೇರೆ ರೈತರು ಮಾಡ್ಯಾರ ಯಾರಾದ್ರು? ಇಲ್ಲಿ ಯಾರು ಮಾಡಿಲ್ರಿ ಸರ್, ಹಂಗ ಈಗ ನಾವು ಫಸ್ಟ್ ಮಾಡಿದ್ರಿ ಸರ್. ಹೇಳಿದ್ರ ಯಾರಾದ್ರೂ ಕೃಷಿ ಇಲಾಖೆಯವರು ಅಂತ? ಕೃಷಿ ಇಲಾಖೆಯವರು ಅಂದ್ರೆ ನಮಗ ಧಾರವಾಡ ಯೂನಿವರ್ಸಿಟಿ ಅವರು ಹೇಳಿದ್ರಿ ಸರ್, ಇಲ್ಲಿ ಟ್ರೈನಿಂಗ್ ಬಂದಾವಾಗ ಹೇಳಿದ್ರಿ ಅವರು, ಹಿಂಗ ಹಿಂಗ ಮಾಡ್ರಿ ನಿಮ್ ಚಲೋ ಆಗುತ್ತೆ ಅಂತ ಹೇಳಿದ್ರು. ಅವಾಗಿಂತ ನಾವು ಈಗ ಚಾಲು ಮಾಡಿವ್ರಿ ಸರ್. ಮತ್ ಲಾಕ್ಡೌನ್ ಒಳಗಡೆ ನಾವು ಕಾಯಿಪಲ್ಲೆ ಮಾಡಿದ್ರಿ ಸರ್, ಅದನ್ನೆಲ್ಲ ಇಲ್ಲಿ ಹಳ್ಳಿಯಲ್ಲಿ 30-40 ರೂಪಾಯಿ ಇದ್ರೆ ಅಲ್ಲಿ ನಾವು 25-20 ರೂಪಾಯಿ ಅಷ್ಟೊಳಗಡೆ ಮಾರಾಯ್ತು. ಲಾಸ್ ಏನಾಗ್ಲಿಲ್ರಿ ಸರ್ ನಮಗ್. ನಾವ್ ಇಲ್ಲಿ ಹಳ್ಳಿಯೊಳಗ್ ಬಂದ್ ಮಾರಾಟ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇದ್ದಿರ್ಲಿಲ್ಲ, ಅದ್ರ ಸಲುವಾಗಿ ನಾವು ಊರೊಳಗಡೆ ಮಾರಾಟ ಮಾಡಿದ್ರಿ ಸರ್. ತಗೊಳ್ಳೋರು ಯಾರು? ಊರೊಳಗಡೆ ತಗೊಳ್ತಿದ್ರಿ ಸರ್. ಬೇರೆ ಯಾರು ರೈತರು ಬೇರೆ ಬೆಳೆಯಲ್ಲ ಅಲ್ಲಿ? ರೈತರು ಅಂದ್ರೆ 3 ಮಂದಿ ರೈತರು ಇದ್ರಿ ಸರ್ ನಾವು, ಅಂದ್ರೆ ಅವ್ರು ಒಂದ್ ಬೇರೆ, ನಮ್ದೊಂದ್ ಬೇರೆ ರೀ ಸರ್. ಅವ್ರದ್ದು ಒಂದೇ ಟೈಪ್ ಮಾಡಿಬಿಟ್ಟಿದ್ದಾರ್ರಿ ಸರ್ ಅವ್ರು. ನಾವು ಒಂದ್ 4 ಟೈಪ್ ಮಾಡೇವ್ರಿ. 4 ಟೈಪ್ ಅಂದ್ರೆ ಡೈಲಿ ಒಂದೇ ಟ್ರೇ ತಗೊಂಡು ಹೋಗೋದು, ಅದನ್ನಷ್ಟೇ ಮಾರ್ಕೆಟ್ ಮತ್ತೆ ಮನೆಗೆ ಬರೋದ್ರಿ ಸರ್. ಮತ್ತೆ ಮರನೇ ದಿನ ಬೆಳಿಗ್ಗೆ ಅಂದ್ರೆ ಮತ್ತೊಂದು ಟ್ರೇ ಒಯ್ಯೋದ್ರಿ. ಹಂಗ ಮಾಡಿ ಮಾರಾಟ ಮಾಡ್ತೀವ್ರಿ ಸರ್. ಬೆಳಿಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್ ಅಂತ ಸರ್. ಬೆಳಿಗ್ಗೆ ಒಂದು 7 ಗಂಟೆಗೆ ಹೋಗ್ತೀವ್ರಿ ಸರ್ ಹರ್ಕೊಂಡು, ಆವಾಗ ಅಷ್ಟು ಮಾರಾಟ ಮಾಡ್ತೀವಿ. ಒಂದು ಗಲ್ಲಿ ಪೂರ ಮಾರಾಟ ಮಾಡಿದ ಕೂಡಲೇ ಸಂಜೆ ಮುಂದೆ ಮತ್ತೊಂದು ಗಲ್ಲಿಗೆ ಹೋಗ್ತೀವ್ರಿ ಮಾರಾಟ ಮಾಡ್ಲಿಕ್ಕೆ. ಡೈಲಿ ಒಂದೊಂದು ದಿನ ಒಂದೊಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಉಳ್ಕೊಂಡು ಹೋಗ್ತೀವ್ರಿ. ನೀವೇ ಮಾರಾಟ ಮಾಡೋದ್ರದ್ದು ಲಾಭ ಅನ್ಸುತ್ತಲ್ಲ? ಲಾಭ ಅನ್ಸುತ್ತೆ ರೀ ಸರ್. ಮತ್ತೆ ನಮಗೇನು ಇದಿಲ್ಲ, ಆದ್ರೆ ಇಲ್ಲಿ ಬಂದು 20 ರೂಪಾಯಿ ಕೊಟ್ಟು ಮತ್ತೆ ಇವರಿಗೆಲ್ಲ ಇದು ಇಲ್ಲಿ 40 ರೂಪಾಯಿ ತಗೋತಾರ್ರಿ ಸರ್. ಬೇರೆಯವ್ರು ಕೊಡ್ಬೇಕಂದ್ರೆ 50-60 ರೂಪಾಯಿ ಕೊಡ್ತಾರೆ ಸರ್. ನಮ್ಮ ಕಡೆಸಿಂದ ತಗೋಬೇಕಂದ್ರೆ 20-25 ರೂಪಾಯಿ ಲಾಸ್ಟ್ ರೀ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವ್ರಿ, ನಮ್ಮ ಮಂದಿನೇ ತಿಂತಾರಂತ ಗೆಸ್ಟ್ ನಾವು ಅಲ್ಲಿಂದಲ್ಲಿ ಕೊಟ್ಬಿಡ್ತೀವ್ರಿ ಸರ್. ನೀವು ಇಲ್ಲಿ ಬಂದು ವ್ಯಾಪಾರಸ್ಥರಂಗ್ ಕುಂತ್ಕೊಂಡು ಮಾರಾಟ ಮಾಡಿದ್ರ? ಇಲ್ಲ ರೀ ಸರ್, ಒಮ್ಮೆನೂ ಬಂದಿಲ್ಲ ನಾವು. 1/2 ಎಕರೆ ಒಳಗಡೆ ಎಲ್ಲಾ ತರದ್ ಮಾಡಿವ್ರಿ ಸರ್ ನಾವು, ಆದ್ರೆ ಇಲ್ಲಿ ಒಂದು ದಿನಾನು ಬಂದಿಲ್ಲರಿ ಸರ್ ನಾವು. ಹಂಗ ಬಂದ್ರೆ ಒಳ್ಳೇದ? ಇಲ್ಲಿ ಬಂದ್ರೆ ಸ್ವಲ್ಪ ನಮ್ಗೆ ಇದಾಗತ್ರಿ ಸರ್. ಅಂದ್ರೆ ಹೊಲ್ದಾಗಿನ ಕೆಲಸ ನಮಗ ಆಗೋಂಗಿಲ್ರಿ. ಅಂದ್ರೆ 7-8 ದನಗಳು ಅದಾವ್ರಿ ನಮ್ಮ, ಅವನ್ನೆಲ್ಲ ಮಾಡಿ ಇವ್ನ ಇಲ್ಲಿ ಹಗಲೆಲ್ಲ ಕುಂದಿರ್ಬೇಕಂದ್ರೆ ಆಗೋಲ್ರಿ ಸರ್ ನಮಗ. ಹಂಗಾಗಿ ಅಲ್ಲಿಂದಲ್ಲೇ ವ್ಯವಹಾರ ಮಾಡ್ತೀವ್ರಿ. ನಮಗ ಆಗ್ಲಿಲ್ಲ ಅಂದ್ರೆ ನಮ್ಮ ತಾಯಿಯವ್ರು ಹೋಗ್ತಾರೆ ಊರೊಳಗಡೆ. ಹಿಂದ ಮುಂದೆ ಇದ್ ಮಾಡೋರು ಅದಾರ ಸರ್. ಈಗ ಲಾಕ್ಡೌನ್ ಒಳಗಡೆ ನಮ್ಮ ಅನ್ನವ್ರು ಮತ್ತೆ ನಮ್ಮ ಒಯ್ನಿಯವ್ರು ಬಂದಾರ್ರಿ. ಅವರು ಈಗ ಇವತ್ತು ಹೊಲದಲ್ಲೇನೇ ಅದಾರ್ರಿ. ಇವತ್ತು ನಾವು ಈ ಕಡೆ ಬರೋ ಮಟ್ಟ ಅಂದ್ರೆ ಅವ್ರು ಇವತ್ತು ಹಗಲ್ಕಾಯಿ ಬೆಳೆ ಹಾಕ್ಬೇಕಂತ ಕೇಸ್ ಅವ್ರು ಎಲ್ಲ ರೆಡಿ ಮಾಡ್ಕೊಂಡದಾರ್ರಿ. ಈಗ ನಾಳೆಂತರ ಶಗಣಿ ಗೊಬ್ಬರ ಅದನ್ನು ಹಾಕೇಸ್ ಹಾಕೋದ್ರಿ ಸರ್. ಮತ್ತು ಇದು ಮಾಡೇವ್ರಿ ನಾವು ವೇಸ್ಟ್ ಡಿಕಂಪೋಸರ್ ಅಂತ ಕೇಸ್ ಒಂದು ಮಾಡೇವ್ರಿ. ನಾವು ಒಮ್ಮೆ ಸಸಿ ನೆಟ್ಟಿದ್ವು ಅಂದ್ರೆ ಒಮ್ಮೆ ಸ್ವಲ್ಪ ಒಂದು ಸ್ಪೂನಷ್ಟು ಡಿ ಎ ಪಿ ಗೊಬ್ಬರ ಕೊಡ್ತೇವ್ರಿ. ಆಮೇಲೆ ಡಿ ಎ ಪಿ ಗೊಬ್ಬರ ಏನು ಯೂಸ್ ಮಾಡೋಂಗಿಲ್ರಿ. ಅದು ಇದಷ್ಟೇ ಮಾಡ್ತೀವ್ರಿ ಸರ್. ವೇಸ್ಟ್ ಡಿಕಂಪೋಸರ್ ನಾವು ಮೊದಲು ನೀರು ಹಾಯಿಸ್ತಿದ್ರಿ ಸರ್. ಈಗ ನೀರು ಹಾಯಿಸಲ್ಲ, ಡ್ರಿಪ್ಪರ್ ಪೈಪ್ ಹಾಸಿದ್ರು. ನಮ್ಮ ಅನುಕೂಲ ಆಗಲಿ ಅಂತ ಕೆಸ ಒಂದು ಕೃಷಿ ಹೊಂಡ ಮಾಡೇವ್ರಿ. ನಾವೇ ಸ್ವಂತ ಮಾಡ್ಕೊಂಡಿದ್ದು 20x20. ಅದರೊಳಗೆ ನೀರು ತುಂಬಿಸ್ತೇವೆ ಕರೆಂಟ್ ಇದ್ದ ಟೈಮಲ್ಲಿ. ಆಮೇಲೆ ಅದ್ರ ತರಕಾರಿಗೆ ಬಿಟ್ಕೊಂಡು ನಿಂತು ಬಿಡ್ತೇವ್ರಿ ಸರ್. ದಿವಸಕ್ಕೆ 1 ತಾಸು ಇಲ್ಲಾಂದ್ರೆ 2 ತಾಸು ಬಿಟ್ಟು ಕೆಸ ಸ್ಟಾಪ್ ಮಾಡಿಬಿಡ್ತೇವ್ರಿ. ಹಂಗಾಗಿ ವರ್ಷದಲ್ಲಿ 2-3 ಸಲ ವರ್ಷದಲ್ಲಿ ಅಂದ್ರೆ ಸರ್ ನಮ್ದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವ್ರಿ. ಈಗ ಒಂದು ಮುಗಿಲಿಕ್ ಬಂತಂದ್ರೆ ಮತ್ತೊಂದ್ ಸೈಡ್ 1/2 ಎಕರೆ ಒಳಗಡೆ ಮತ್ತೊಂದ್ ಸೈಡ್ ರೆಡಿ ಇಟ್ಟಿರ್ತೀವ್ರಿ ಸರ್ ನಾವು. ಈಗ ಸ್ವಲ್ಪ ಇದಾಯ್ತು ಅಂದ್ರೆ ಒಂದ್ ತಿಂಗಳು ಬಿಟ್ಟು ಮತ್ತೆ ಹಚ್ಚಿತೀವ್ರಿ ನಾವು. ಸ್ಟೆಪ್ ಬೈ ಸ್ಟೆಪ್ ಹಂಗಿದ್ರೆ ಒಳ್ಳೇದು ಸರ್. ಅಂದ್ರೆ ಈಗ ಲಾಕ್ಡೌನ್ ಸೀಸನ್ ಒಳಗಡೆ ಏನ್ ಮಾಡಿದ್ರು, ಮಂದಿ ಹತ್ರ ಏನು ಇದ್ರಿರ್ಲಿಲ್ಲ. ಹಳ್ಳಿಯಾಗ ಬಂದು ಹೋಯ್ತೇನಂದ್ರೆ ಯಾರು ಕೊಡ್ತಿರ್ಲಿಲ್ಲ. ಅಲ್ಲಿಂದಲ್ಲೇ ನಾವು ಉದ್ರಿನೂ ಕೊಡ್ತಿದ್ವಿ, ಎಲ್ಲಾನು ಕೊಟ್ಟು ಬಿಡ್ತಿದ್ರು ಸರ್. ಹಂಗ ಅನ್ನಮಟ ಅಂದ್ರೆ ನಮ್ಮ ಈಗ ಸ್ವಲ್ಪ ಈಗ ಕಮ್ಮಿ ಆಗಿದೆ. ಈಗ ಎಲ್ಲಾರು ಬಂದು ನಮ್ಮ ಮನೆ ಹತ್ರ ಬಂದು ಕೇಳಿ ಒಯ್ತಾರ ಸರ್ ತರಕಾರಿಗಳನ್ನ. ಮತ್ತೀಗ ಒಂದು 100 ಗಿಡಗಳು ಚೆಂಡು ಹೂವಿನ ಗಿಡಗಳು ಹಚ್ಚಿದ್ರಿ ಸರ್. ಅವನ್ನು ಮಾರಾಟ ಅಲ್ಲೇ ಊರ ಒಳಗಡೆ ಮಾಡ್ತೀವಿ. ಮಾಲಿ ಮಾಡಿ ಇಲ್ಲಿ 20 ರೂಪಾಯಿ ತಂದ್ರೆ ಅಲ್ಲಿ 10 ರೂಪಾಯಿ 15 ರೂಪಾಯಿ ಮಾಲಿ ಮಾಡಿ ಕೊಟ್ಬಿಡ್ತೀವಿ ಸರ್. ಇಲ್ಲಿ ಬರೋಕ್ಕಿಂತ ಅಲ್ಲೇ ಮಾರೋದು ಚಲೋನ? ಅಲ್ಲೇ ಮಾರ್ತೀವ್ರಿ ನಾವು ಸರ್. ನಾವು ಒಂದು ದಿನಾನು ಇದು ಮಾಡೋಂಗಿಲ್ರಿ ಸರ್. ಇಲ್ಲಿ ಜಾಸ್ತಿ ಮಾಲ್ ಸಿಕ್ತು ಅಂದ್ರೂ ಅಷ್ಟೇನು ಇದು ಮಾಡೋಂಗಿಲ್ರಿ. ಒಂದಿನ 1/2 ಸ್ಟೆಪ್ ತೆಗಿಯೋದ್ರಿ, ಮತ್ತೊಂದಿನ 1/2 ಸ್ಟೆಪ್ ತೆಗಿಯೋದ್ರಿ, ಅಲ್ಲೇ ಕೊಟ್ಬಿಡೋದ್ರಿ ಸರ್. ಇಲ್ಲ 60 ರೂಪಾಯಿ ತಂದ್ರೆ ಅಲ್ಲಿ 30 ರೂಪಾಯಿ ನಮ್ಗೆ ಲಾಸ್ಟ್ ಬೀಳೋಂಗಿಲ್ರಿ ಸರ್. ನಮ್ಮ ಹೊಲ್ದಾಗಿಂದಲ್ರಿ, ಅಲ್ಲೇ ಕೊಟ್ಬಿಡ್ತೇವ್ರಿ ನಾವು. ಈಗ ರೇಟ್ ದೊಡ್ಡ ದೊಡ್ಡ ಹಬ್ಬ ಬರ್ತವೆ, ಈಗ ದೀಪಾವಳಿ ಬರುತ್ತೆ ಅಥವಾ ತುಳಸಿ ಪೂಜೆ ಇರುತ್ತೆ, ಗಣೇಶನ ಹಬ್ಬ ಬರುತ್ತೆ, ಇಂಥವೆಲ್ಲ ಇರುತ್ತಲ್ಲ. ಅವಾಗ ಜಾಸ್ತಿ ಮಾರೋದು ಅಂದ್ರೆ ಜಾಸ್ತಿ ಬೇಡಿಕೆ ಇರುತ್ತೆ, ರೇಟ್ನು ಜಾಸ್ತಿ ಸಿಗುದಂಗೆ ಇಲ್ಲ ರೀ ಸರ್. ನಮ್ದೇನ್ ರೇಟ್ ಫಿಕ್ಸ್ ಇರುತ್ತಲ್ರಿ ಸರ್, ಊರೊಳಗಡೆ ಅಂದ್ರೆ ಒಂದ್ ರೇಟ್ ಫಿಕ್ಸ್ ಮಾಡಿದಿರ್ತೀವ್ರಿ. ಈಗ ಮೂರು ಮಂದಿ ಇದ್ದೇವ್ರಿ ಸರ್, ನಾವು ಮೂರು ಮಂದಿ ಒಂದ್ ರೇಟ್ ಫಿಕ್ಸ್ ಮಾಡಿದಿರ್ತೀವ್ರಿ. ಎಲ್ಲಾರು ಒಂದೊಂದ್ ದಿನ ಒಂದೊಂದ್ ಐದು ಮಾಡಿಬಿಡ್ತೀವ್ರಿ. ಈಗ ಅವರು ಒಂದ್ ರೂಟಿಗೆ ಹೋದ್ರ ಅಂದ್ರೆ ಅವ್ರು ಒಂದ್ ರೂಟ್ ಮಾಡ್ತಾರೆ, ನಾವೊಂದ್ ರೂಟ್ ಮಾಡ್ತೀವ್ರಿ. ಹಂಗಾಗಿ ಮೂರು ಮಂದಿ ಒಟ್ಟು ಇದು ಮಾಡ್ಕೊಂಡು ಇದೀವ್ರಿ ಸರ್. ನಾವು ಹೊಂದಾಣಿಕೆ ಒಳಗಡೆ ಇರ್ತೀವ್ರಿ. ಕಬ್ಬು ಒಂದು ನಮ್ಮ ಇದ್ರ ಮೇಲೆ ನಮ್ಮ ಅಜ್ಜವ್ರ ಹೆಸರು ಮೇಲೆ ಒಂದು 26 ಗುಂಟೆ ಇದೀರಿ ಸರ್. ಅಲ್ಲಿ ಅಷ್ಟೇ ಕಬ್ಬು ಮಾಡಿದ್ವಿ, ಅಂದರೆ ಸುತ್ತೂರು ಎಲ್ಲರದು ಕಬ್ಬಿದೆ, ಅದ್ರ ಸಲುವಾಗಿ ಅಲ್ಲೇ ಅಷ್ಟೇ ಕಬ್ಬು ಮಾಡಿದ್ದೀವ್ರಿ. ಮತ್ತೆ ಇಲ್ಲಿ ಬೇರೆ ಕಡೆ ಕಬ್ಬಿಲ್ಲ. ನಮ್ಮ ಕಬ್ಬಿನ ಒಳಗಡೆ ಆಸಕ್ತಿ ಇಲ್ರಿ ಸರ್. ನಮಗದು 15 ತಿಂಗಳು ದುಡಿಯೋ ಇದ್ರಿ ಅದು ಸರ್. 15 ತಿಂಗಳೊಳಗಡೆ ಒಂದು 60,000 ರೂಪಾಯಿನೂ ನಮಗೆ ಇನ್ಕಮ್ ಸಿಗೋಂಗಿಲ್ಲರಿ ಸರ್ ಅದರೊಳಗೆ. ಅದ್ರ ಸಲುವಾಗಿ ಇದ್ರೊಳಗಡೆ 1/2 ಎಕರೆ ಒಳಗಡೆ ನಮಗೆ ಒಂದು ಇದ್ರೊಳಗೆ ದುಡಿದ್ರೆ ಒಂದು 3 ತಿಂಗಳ ಒಳಗಡೆ 50,000 ರೂಪಾಯಿ ಸಿಗುತ್ತೆ ಸರ್. ಅದ್ರ ಸಲುವಾಗಿ ನಾವು ಕಬ್ಬಿನ ಇದಕ್ಕಂದು ಜಾಸ್ತಿ ಹೋಗೋದಿಲ್ಲ. ಹಾಗಾಗಿ 3 ಸೀಸನ್ ಅಂದ್ರೆ 1.5 ಲಕ್ಷ ರೂಪಾಯಿ. ಇಷ್ಟು ದನಕರುಗಳನ್ನ ಸಾಕಿರ್ಲಿ ಯಾಕೆ? ನಮ್ಗೆ ಹೊಲಕ್ಕೆ ಸಗಣಿ ಗೊಬ್ಬರ ಆಗುತ್ತೆ ಸರ್. ಮತ್ತೆ ನಮಗೆ ಹಾಲಿಂದದು ಇದಾಗುತ್ತೆ, ನಮ್ಮ ಮನೆ ಒಳಗಡೆ ಹಾಲು ಬೇಕ್ರಿ. ಮತ್ತೆ ಅದ್ರ ಒಳಗಡೆ ನಾವು ಜವಾರಿ ಎರಡು ಆಕಳು ಸಾಕಿವ್ರಿ, ಒಂದೆಮ್ಮೆ ಸಾಕಿದೇವ್ರಿ. ಜವಾರಿ ಆಕಳ ಹಾಲು ಬೆಳಿಗ್ಗೆ ರಾತ್ರಿ ಮನೆ ಒಳಗಡೆನೆ ಇಟ್ಕೋತೀವಿ, ಬೆಳಿಗ್ಗೆ ಅಷ್ಟೇ ಊರೊಳಗಡೆ ಅಲ್ಲೇ ಒಂದಿಬ್ರು ಮಂದಿ ಬಂದು ಒಯ್ತಾರೆ. ಎಮ್ಮೆ ಹಾಲು ಮಾತ್ರ ನಾವು ಡೈರಿಗೆ ಹಾಕ್ತೀವ್ರಿ, 3-ರಿಂದ 3.5 ಲೀಟರ್ ಆಗುತ್ತೆ, ಡೈರಿಗೆ ಹಾಕ್ತೀವ್ರಿ. ಅದು ಒಂದು ತಿಂಗಳಿಗೆ ಎಷ್ಟಾಗತ್ತೆ? ಒಂದು 4,000 ರೂಪಾಯಿ ಜಾಸ್ತಿ ಆಗುತ್ತೆ ಸರ್. ಜಾಸ್ತಿ ಆಗುತ್ತೆ. ಹೆಂಗ ರೇಟ್? ಈಗ ನಮ್ಮ ಇಲ್ಲಿ ಫ್ಯಾಟಿನ ಮೇಲೆ ರೇಟ್ ಕೊಡ್ತಾರೆ ಸರ್. ನಮ್ಗೆ ಒಂದು 35, 38, 40 ಹಿಂಗೆ ಕೊಡ್ತಾರೆ ಸರ್. ಆದರೆ ಅಲ್ಲಿ ಊರೊಳಗಡೆ ನಾವು ಹೆಂಗೆ ಮಾಡ್ತೀವ್ರಿ ಸರ್, ಜವಾರಿ ಆಕಳ ಹಾಲು 30 ರಂಗೆ ಕೊಟ್ಬಿಡ್ತೀವಿ. ಅದು ನಮ್ಗೆ ಅಲ್ಲಿಂದಲೇ ಇದಾಗುತ್ತೆ. ಇದು ಈ ಕಡೆ ಬಂದು ಈ ಕಡೆ ಕೊಟ್ಟು ಹೋಗ್ತೀವ್ರಿ. ಭಾಳ ಸಗಣಿ ಗೊಬ್ಬರ ಅಷ್ಟು ಬೇಕಾ? ಸಗಣಿ ಗೊಬ್ಬರ ಅಂದ್ರೆ ಒಂದು 1.5 ಎಕರೆಗೆ ಅಂದ್ರೆ ಬೇಕಾಗುತ್ತೆ ರೀ ಸರ್. ಅಂದ್ರೆ ನಾವು ಏನ್ ಮಾಡ್ತೀವ್ರಿ, ಈ ಕಾಯಿಪಲ್ಯ ಮಾಡ್ತೀವಲ್ರಿ ಸರ್, ಒಂದೊಂದು ಇದಕ್ಕೆ ಅಂದ್ರೆ ಸಸಿ ಗಿಡಗಳಿಗೆ ಒಂದೊಂದು 5 ಕೆಜಿ ಇಲ್ಲ ಅಂದ್ರೆ ಒಂದು 2-3 ಕೆಜಿಯಾರ ಹಾಕ್ತೀವ್ರಿ ಸರ್ ನಾವು ಒಂದೊಂದು ಗಿಡಕ್ಕೆ. ಆಮೇಲೆ ಒಂದ್ ಸಲ ಹಾಕಿ ಬಿಟ್ಟು ಅಂದ್ರೆ ಅದಕ್ಕೆ ಮತ್ತೆ ಪದೇ ಪದೇ ಗೊಬ್ಬರ ಗಿಬ್ಬರ ಏನ್ ಹಾಕೋಂಗಿಲ್ರಿ ಸರ್. ಒಮ್ಮೆ ಹಾಕಿದ್ವಿ ಅಂದ್ರೆ ಮತ್ತೆ ಅದನ್ನೆಲ್ಲ ಕಿತ್ತು ಕೇಸ್ ಗಿಡಗಳೆಲ್ಲ ಕ್ಲೀನ್ ಮಾಡ್ತೀವಲ್ರಿ, ಆ ಟೈಮ್ ಒಳಗಡೆ ಉಳುಮೆ ಮಾಡಿ ಪೂರ ಎಲ್ಲ ಕ್ಲೀನ್ ಮಾಡಿ ಮತ್ತೊಮ್ಮೆ ಹಾಕ್ತೀವ್ರಿ ಸರ್. ಅದ್ರೊಳಗಡೆನೆ ಬರ್ಬೇಕ್ರಿ ಸರ್ ಅದು. ಹಂಗ ಮಾಡ್ತೀವಿ. ಒಬ್ಬ ಯುವಕರಾಗಿರಿ, ಆಸಕ್ತಿ ಏನು ಕಡಿಮೆ ಆಗಿಲ್ಲ ನಿಮ್ಗೆ? ಇನ್ನೂ ಮಾಡ್ಬೇಕು ಅನ್ನೋದು? ಇನ್ನೂ ಮಾಡ್ಬೇಕಂತ ಕೇಸ್ ಹೆಚ್ಚಿನ ಆಸಕ್ತಿ ಇದೆ ರೀ ಸರ್. ಈಗ ನಾವೇನು ಮಾಡಬೇಕು, ಈಗ 20 ಕೋಳಿ ಇದೆ ರೀ ಸರ್, ಈಗ ಅದನ್ನು ಹೆಚ್ಚು ಮಾಡಬೇಕು. ಮತ್ತು ಈಗ ಬರ್ಬರ್ತಾ ಕುರಿನೂ ಸ್ವಲ್ಪ ಕುರಿ ಸಾಕಾಣಿಕೆನೂ ಮಾಡ್ಬೇಕನ್ನತ್ತೀವಿ ರೀ ಸರ್. ಮನೆಯಲ್ಲಿ ಕಟ್ಟಿ? ಮನೆಯ ಒಳಗಡೆ ಅಲ್ಲ ಸರ್, ಹೊಲ ಕಟ್ಬೇಕಂತ ಕೇಸಿದ್ರಿ. ಅಲ್ಲೊಂದು ಮನೆ ಮಾಡಿ. ಹಾಂ, ಈಗ ಸಣ್ಣ ಒಂದು ಮನೆ ಇದೆ ರೀ ಸರ್. ಈಗ ಅದ್ರ ಒಳಗಡೆ ಅಂದರೆ ಇವು ದನಗಳು ಅದಾವ್ರೆ, ಬೇರೆ ಸೈಡ್ ಒಂದು ಸೈಡ್ ಶೆಡ್ ಇಳಿಸ್ಬೇಕಂತ ರೀ ಸರ್. ಆ ಸೈಡ್ ಶೆಡ್ ಇಳಿಸಿ ಅದ್ರ ಒಳಗಡೆ ಒಂದು 10-20 ಕುರಿ ಸಾಕ್ಬೇಕಂತ ಕೇಸಿದ್ದಾರೆ ಸರ್. ನೀವು ರಾತ್ರಿ ಎಲ್ಲೇ ಇರ್ತೀರಿ? ರಾತ್ರಿ ಇರೋಂಗಿಲ್ಲ ರೀ ಸರ್, ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಆಗುತ್ತೆ ರೀ ಸರ್ ಊರು. ಅಷ್ಟೇ ರೀ ಸರ್. ಅಲ್ಲಿನ ಕಳ್ಳರು ಕಾಕರ ಭಯ ಏನಿಲ್ಲರಿ ಸರ್. ಒಮ್ಮೆಗೆ ಅಷ್ಟು ಕುರಿ ತಂದು ಸಾಕೋದು ಹಂಗೆ ಮಾಡೋದು ಒಳ್ಳೇದು? ಒಂದು 5-6 ಸಾಕುವಂತ ಜಾಸ್ತಿ ಮಾಡೋದು ಒಳ್ಳೇದು? ಈಗ ಸ್ಟೆಪ್ ಬೈ ಸ್ಟೆಪ್ ಎಕ್ದಮ್ ಹೈ ರಿಸ್ಕ್ ತಗೋಬಾರ್ದ್ರಿ ಸರ್. ಈಗ ನಾವು 5 ತಗೊಂಡೆ ಅಂದ್ರೆ ಒಂದು 2-3 ತಿಂಗಳು ಹೋತಂದ್ರೆ ನಮಗೆ ಹೆಂಗೆ ಅನುಕೂಲ ಆಗುತ್ತಲ್ಲ ರೀ ಸರ್. ಮತ್ತೊಂದು 5 ತೊಗೊಂಬರೋದ್ರಿ, ಹಂಗೆ ಮಾಡ್ಕೊಂಡು ಹೋಗೋದ್ರಿ ಸರ್. ಇಲ್ಲಾಂದ್ರೆ ಒಮ್ಮಿಗ್ಲೇನ ತೊಗೊಂಬಂದ್ರೆ ಅವ್ರದ್ದು ಮೇಂಟೆನೆನ್ಸು ಮತ್ತು ಇದೆಲ್ಲ ಗೊತ್ತಾಗೋಂಗಿಲ್ಲ ರೀ ಸರ್. ಹಂಗಾಗಿ ಎಲ್ಲ ಒಮ್ಮಿಗ್ಲೇನ ಆಮೇಲೆ ಏನಾಗುತ್ತೆ ರೀ ಸರ್, ಪೂರ ಏನಾರ ಲಾಸ್ ಆತಂದ್ರೆ ನಮಗೆ ಭಾಳ ಇದಾತು, ಇಲ್ಲ ನಮಗೆ ಹೊಂದಾಣಿಕೆ ಆಗಲಿಲ್ಲ ಎಲ್ಲ ಅಂತ ಕೇಸ್ ವೇಸ್ಟ್ ಆಗುತ್ತೆ ರೀ, ಹೋಗ್ಬಿಡುತ್ತೆ ರೀ ಸರ್. ಆ ಥರ ಮಾಡ್ಬಾರ್ದ್ರಿ ಸರ್. ಒಂದು 5 ಕುರಿ ಈಗ ಒಮ್ಮೆ ತೊಗೊಂಬಂದ್ರೆ ಮತ್ತೊಂದು 5 ಕುರಿ ಒಂದು ತಿಂಗಳು ಬಿಟ್ಟು ತೊಗೊಂಬರೋದ್ರಿ. ಒಟ್ಟು 3-6 ತಿಂಗಳೊಳಗಡೆ ಒಂದೊಂದು ಇದು ಹೋಗುತ್ತೆ ಸರ್, ಅದು ಬ್ಯಾಚ್ ಹೋಗುತ್ತೆ ರೀ ಸರ್. ಆ ಥರ ಮಾಡ್ಬೇಕ್ರಿ ನಮ್ಮ ಮನಸ್ಸಿಗೆ. ಇಂಥವೆಲ್ಲ ಕನಸಿದಾವು? ಹೌದ್ರಿ ಸರ್. ಅಲ್ಲ, ಒಟ್ಟಾರೆ ಹೆಂಗ ಅನಿಸ್ತಾ ಇದೆ? ಶಾಲೆಗೆ ಹೋಗ್ಲಿಲ್ಲ, ಏನಿಲ್ಲ, ಅದ್ರ ನೋಡ್ಲಿಕ್ಕೆ ಮಾತ್ರ ಶಾಲೆಗೆ ಹೋಗಿ ಅನ್ನ ಅನ್ಸುತ್ತೆ. ನಾವು ನಮ್ಮ ತಂದೆಯವ್ರು 2000 ಒಳಗಡೆ ತೀರ್ಕೊಂಡ್ರು, ಅವಾಗ ನಾವು 8 ವರ್ಷದವ್ರು ಇದ್ರು ಸರ್. ಅವಾಗಿಂದ ಸ್ವಲ್ಪ ಆ ಕಡೆ ಈ ಕಡೆ ಕೂಲಿ ಕೆಲಸ ಮಾಡಿ ಗೊಂಡಿ ಕೆಲಸ ಅದು ಮಾಡಿ ಇಲ್ಲೇ ಹಳ್ಳಿಯಾದಾಗ ಮಾಡ್ತಿದ್ವಿ ರೀ. ಅವನ್ನೆಲ್ಲ ಬಿಟ್ಕೊಟ್ಟು ಈಗ ಹೊಲ್ದಾಗನೂ ಮಾಡತ್ತೀವಿ ರೀ ಸರ್. ಈಗ ಒಂದು 4 ವರ್ಷ ಆಯ್ತು ರೀ ಸರ್ ನಾವು ಬೋರ್ ಹೊಡೋದು. ಅವಾಗಿಂದ ನಾವು ಕಾಯಿಪಲ್ಯ ಮತ್ತು ಇದು ಆಕಳುಗಳು ದನಗಳು ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಇದು ಮಾಡತ್ತೀವಿ. ಒಳ್ಳೇದು ರಮೇಶ್, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಸರ್.

ಸಿರಿ ದೇವಳಿ ಸಿರಿ ಕೊರಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನನ ಸುಳಿನು ಬಿಗಿದಳೆ ಉಂಡಿನು ಬಿಗಿದಳೆ ಸಿರ್ಕೊಲಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ನನಿ ಕುಂಬಿಗೆ ಬಿಗಿದಳೆ ಸಿರಿ ದೇವಿ ತನ್ನಲಾರ ಮನಗೆ ನಡವಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನನ ಮರ ಮನಗೆ ಬರವಳೆ ಸಿರಿ ದೇವಿ ಏಳು ಸೇರಿಡವ ತಳಗಿಂಡೆ ಸುವೆ ಸುವಿಲೆ ದೇವರ ದೇವರ ಸುವೆ ಸೇರಿಡುವ ತಳಗಿಂಡಿ ತಡ ಕಂಡೆ ಸಿರ್ಕೊಲಿ ಕಾರವರಕೆ ಬರಬಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನಾಳಿನು ಕರದಳೆ ಉಂಡಿನು ಕರದಳೆ ಸಿರ್ಕೊಲಿ ಕಾರವರಕೆ ಕೂಡ ತಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನಾನ ಸುಗಲಿ ಕಾರ ಬದಕೆ ಕುಳವದ್ನೋ ಸೀರ ಕೌಲಿ ನುಸ ಕಚ್ಚೆ ಕಾಲ ನೇರಗಡೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನಾನ ಸುಗಲಿ ಕಚ್ಚೆ ಕಾಲ ಕುಳವದ್ನೋ ಸಿರಿ ದೇವಿ ರನ್ನದ ಬಳಿಯ ಜಡದಡೆ ಸುವೆ ಸುವಿಲೆ ದೇವರ ದೇವರ ಸುವೆ ಬಳಿಯೇ ಒಡವನ್ನು ಸಿರ ಕೌಲಿ ಸಿರ ಕೌಲಿಗ ಸಾಪ ಇಡವಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನನ ಕೌಸಾಯಲೆ ಕೌಲಿ ಬೇಯಲೆ ಹುಲ ತಿಂದೆ ನೀರ ಕುಡಿಯಲೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ಕೌಲಿಗ ಸಾಪ ಇಡವಳೆ ಸಿರಿ ದೇವಿ ತನ್ನಲಾರ ಮನಗೆ ಬರೋವಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನನಲಾರ ಮನಗೆ ಬರೋವಳೆ ಸಿರಿ ದೇವಿ ಸಿಕ್ಕದ ಮೇನಾರ ಮೊಡೋಗಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನನ ಮೇ ನಾಲ ಮುಡಗಳೆ ಸಿರಿ ದೇವಿ ಸಿರ್ಕೊಲಿ ಕೊಟ್ಟಗೆ ಬರವಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನನ ಬಿಟ್ಟಳೆ ಉಂಡಿನು ಬಿಟ್ಟಳೆ ಕೌಲಿ ಬಿಟ್ಟಳಕೆ ಒಡದಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಕೌಲಿ ಬಿಟ್ಟಲಕೆ ಅಡವನ್ನು ಆ ಕೌಲಿಯ ಗುಡಿ ಮಾರ್ಕಲಗೆ ನಡೆದಳೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನನ ಸುಯ ಸೊಪ್ಪ ಮಡು ಮಡು ಧೀಮೆ ಮಂಗೆ ಕಡಗಣೇಳಿ ಕಂಡ ಹುಲಿ ಬಂಟ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನನ ಅಣ್ಣಲಿ ಕಂಡ ಹುಲಿ ಬಂಟೆ ನಂಬನೆ ನಿನ ತಿಂದೆ ನೀರ ಕುಡಿಬಹುದೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನನ ಸುಂದರಿಯ ಹುಟ್ಟಿ ಇಂದಿಗ ಮೂರು ದಿನ ಕಂದ ಸ್ವರ್ವ ಕೊಟ್ಟೆ ಬತ್ತೆ ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನನ ಗುಂದ ಸ್ವರ್ವ ಕೊಟ್ಟು ಬತ್ತೆ ಹುಲಿ ಬಂಟ ಕೇಳೋ ನಾಳೆ ತಿನ್ನೀರ ಕುಡಿಬಹುದು ಸುವೆ ಸುವಿಲೆ ದೇವರ ದೇವರ ಸುವೆ ಸುವಿಲೆ ತಂದ ನನ ನಾಳೆ ತಿನ್ನೀರ ಕುಡಿಬೋದನ್ ಸಿರದಿ ಕೋಳಿ ತನ್ನ ಕೊಟ್ಟಗೆ ಬರವಳಸುವೆ ಸುವಿಲೇನೆ ದೇವ್ರ ದೇವ್ರ ಸುವೇ